ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ನೆನಪಿನಲ್ಲಿಡಿ. ಎಫ್ಬಿಐ ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಕೇಳಿ ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು, ವಿಷಕಾರಕ ಅಂಶಗಳು ಮತ್ತು ಸಾರ್ವಜನಿಕ ಆರೋಗ್ಯ, ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು ಮತ್ತೆ ವಿಷಕಾರಕ ಅಂಶಗಳು ಮತ್ತೆ ಸಾರ್ವಜನಿಕರ ಆರೋಗ್ಯ, ಇದರ ಯಾವ ರೀತಿಯಿಂದ ದುಷ್ಪರಿಣಾಮ ಬೀರುತ್ತೆ ಸಾರ್ವಜನಿಕ ಆರೋಗ್ಯದ ಮೇಲೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಮಾಡ್ಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಡಾಕ್ಟರ್ ಪ್ರಶಾಂತ್ ಬಾಗಲಕೋಟೆಯವರೇ. ನಮಸ್ಕಾರ. ಹೇಳಿ, ಈಗ ಈ ಒಂದು ಮೇವು ಮತ್ತು ಒಣ ಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು ಯಾವ ಯಾವ ಅಂತ ಆರಂಭದಲ್ಲಿ ಬರುವಂತದ್ದು. ಸೂಕ್ಷ್ಮಾಣು ಜೀವಿಗಳು ತುಂಬಾ ಇದಾವೆ. ಲಿಸ್ಟೀರಿಯಾ ಇರಬಹುದು, ಬ್ರುಸೆಲ್ಲಾ ಇರಬಹುದು, ಅಥವಾ ಈ ಕೊಲೆ ಅಂತ ಕರಿತೀವಿ. ಅದೇ ರೀತಿ ತುಂಬಾ ಫಂಗಸ್ಗಳು, ಈ ಫಂಗಸ್ ಅಥವಾ ನಾವು ಶಿಲೀಂಧ್ರಗಳು ಅಂತ ಕರಿತೀವಿ, ಅವು ಕೂಡ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಇದು ಸೂಕ್ಷ್ಮಾಣು ಜೀವಿಗಳು. ವಿಷಕಾರಕ ಅಂಶಗಳು ಕೂಡ ಇದಾವೆ. ವಿಷಕಾರಕ ಅಂಶಗಳು ನಮಗೆ ನಾವು ಕೀಟನಾಶಕಗಳು ಏನ್ ಬಳಸ್ತೀವಲ್ಲ, ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ ಅಂತ ಕರಿತೀವಿ, ಅದು ಕೂಡ ಫೀಡ್ ಅಥವಾ ಫಾಡರ್ ನಮ್ಮ ಹುಲ್ಲಿನಲ್ಲಿ ಬಂದಿರುತ್ತೆ. ಅದು ನಮ್ಮ ಪ್ರಾಣಿಗಳ ದೇಹವನ್ನು ಸೇರಿ ನಂತರ ಅದು ಕೂಡ ಹಾಲು ಅಥವಾ ಇತರ ಉತ್ಪನ್ನಗಳಲ್ಲಿ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಈಗ ಸೂಕ್ಷ್ಮಾಣು ಜೀವಿಗಳೇ ಅಂತ ಹೇಳಿದ್ರಿ, ಇದರಲ್ಲಿ ವೈರಾಣುವಿಂದ ಬರ್ತಕ್ಕಂಥದ್ದು, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಮತ್ತೆ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಆತರ ಏನಾದ್ರೂ ಪ್ರತ್ಯೇಕವಾಗಿ ಇದೆಯಾ ವಿಭಾಗಗಳು ಅಥವಾ ಆತರದ ಏನಾದ್ರು ಇದೆಯಾ ಅಂತ? ಹೌದೌದು, ಇದರಲ್ಲಿ ಸಾಮಾನ್ಯವಾಗಿ ಬರೋದು ಈ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳು ಈ ಕೊಲೆ ಇರ್ಬೋದು, ಲಿಸ್ಟೀರಿಯಾ ಇರ್ಬೋದು ಅಥವಾ ಸಾಲ್ಮೊನೆಲ್ಲ, ಇಂತ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ತುಂಬಾ ಬರುತ್ತೆ. ಅದಲ್ದಲನೆ ನಮಗೆ ಶಿಲೀಂಧ್ರಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ಶಿಲೀಂಧ್ರಗಳು ಫಂಗಸ್ ಅಂತ ಏನ್ ಕರಿತೀವಲ್ಲ, ಅವು ತುಂಬಾ ಕಂಡು ಬರುತ್ತೆ. ಅದಲ್ದಲನೆ ವೈರಸ್ಗಳೆಲ್ಲ ತುಂಬಾ ಕಡಿಮೆ, ವೈರಾಣುಗಳು ಇರ್ಬೋದು ಅವೆಲ್ಲ ತುಂಬಾ ಕಡಿಮೆ ಬರುತ್ತೆ. ಪರೋಪಜೀವಿಗಳು ಕೂಡ ಈ ಮೇವಿನಲ್ಲಿ ಅಥವಾ ಒಣಹುಲ್ಲಿನಲ್ಲಿ ಇರಬಹುದು. ಅದು ಆಹಾರದ ಮುಖಾಂತರ ಅಥವಾ ಒಣಹುಲ್ಲಿನ ಮುಖಾಂತರ ದೇಹ ಸೇರಿ ಅವನ್ನ ರೋಗ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಆಮೇಲೆ ಈಗ ಇದರಲ್ಲಿ ಮೇವು ಮತ್ತು ಒಣಹುಲ್ಲಿನಲ್ಲಿ ವಿಷಕಾರಕ ಅಂಶಗಳಿಗಂದ್ರೆ ಏನೆಲ್ಲ ವಿಷಕಾರಕ ಅಂಶಗಳು ಇರ್ತವೆ, ಹೇಗೆ ಅದನ್ನ ತಾವು ನಮ್ಮ ರೈತ ಬಾಂಧವರಿಗೆ ಹೇಳೋಕೆ ಇಷ್ಟಪಡ್ತೀರಾ? ಅವ್ರಿಗೆ ಯಾವ ರೀತಿಯಿಂದ ಸಮರ್ಥಿಸಿಕೊಂಡು ತಾವು ವಿಷಕಾರಕ ವಸ್ತುಗಳು ಇದೆ ಅಂತ ಅವರಿಗೆ ಮನದಟ್ಟು ಮಾಡ್ತೀರಾ ಹೇಳಿ? ವಿಷಕಾರಕ ಅಂಶಗಳು ನಾವು ಸಾಮಾನ್ಯವಾಗಿ ಈ ಅಗ್ರಿಕಲ್ಚರ್ ಅಲ್ಲಿ ಏನ್ ಬಳಸ್ತೀವಲ್ಲ, ಕೃಷಿಯಲ್ಲಿ ಬಳಸುವಂತ ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಫರ್ಟಿಲೈಸರ್ ಇರ್ಬೋದು, ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಅದು ಆ ಮೇವಿನಲ್ಲಿ ಅಥವಾ ಒಣಹುಲ್ಲಿನಲ್ಲಿ ಹೆಚ್ಚಿನ ಸಾಂದ್ರತೆ ಅಥವಾ ಕಾನ್ಸಂಟ್ರೇಷನ್ ಅಲ್ಲಿ ಇದ್ದು ಅದು ಮೇವಿನ ಮೂಲಕ, ಒಣಹುಲ್ಲು ಅಥವಾ ಮೇವಿನ ಮೂಲಕ ದೇಹ ಸೇರುತ್ತೆ. ದೇಹ ಸೇರಿ ಅದು ಒಳಗೆ ಹೋಗಿ ಅದು ವಿಷಕಾರ ಅಂಶಗಳನ್ನ ಮಾಡಬಹುದು. ಇದು ಒಂದು, ಇದು ಕೆಮಿಕಲ್ ಅಥವಾ ಏನು ಫರ್ಟಿಲೈಸರ್ಸ್ ಅಂತ ಹೇಳಿದೆ, ಅದು ಒಂದು. ಇನ್ನೊಂದೇನಪ್ಪಾ ಅಂದ್ರೆ ಶಿಲೀಂಧ್ರಗಳಿಂದ ಕೂಡ ಕೆಲವೊಂದು ವಿಷಕಾರಕ ಅಂಶಗಳು ಬರುತ್ತೆ. ಮೈಕೋಟಾಕ್ಸಿನ್ಸ್ ಅಂತ ಕರಿತೀವಿ. ಈ ಮೈಕೋಟಾಕ್ಸಿನ್ಸ್ ಗಳು ಅಲ್ಲಿ ಒಣ ಹುಲ್ಲಿನಲ್ಲಿ ಅಥವಾ ಇದರಲ್ಲೇನೆ ಕೂಡ ಬರಬಹುದು. ತುಂಬಾ ಬೇರೆ ಬೇರೆ ಪ್ರಭೇದಗಳಿದಾವೆ ಅದರಲ್ಲಿ, ಆಸ್ಪರ್ಜಿಲಸ್ ಆ ತರ ಬೇರೆ ಬೇರೆ ಪ್ರಭೇದಗಳಿದಾವೆ. ಅವೆಲ್ಲ ಕೂಡ ಈ ವಿಷಕಾರಕ ಅಂಶಗಳನ್ನ ಪ್ರೊಡಕ್ಷನ್ ಮಾಡುತ್ತೆ, ಅದು ತಿಂದಾಗ ಒಳಗಡೆ ಹೋಗಿ ವಿಷಕಾರಕ ಅಂಶಗಳನ್ನ ಬರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ತಡೆಗಟ್ಟಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ತಡೆಗಟ್ಟೋದ್ರಿಂದ ನಾವು ಈ ಸಾರ್ವಜನಿಕ ಆರೋಗ್ಯನ ಕಾಪಾಡಬೇಕಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಒತ್ತು ನೀಡಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಅದು ತಡೆಗಟ್ಟೋದ್ರ ಜೊತೆಗೆ ನಮ್ಮ ಸಾರ್ವಜನಿಕ ಆರೋಗ್ಯ ಅಂದ್ರೆ ನಮ್ಮೆಲ್ಲರ ಕಮ್ಯುನಿಟಿ ಅಥವಾ ನಮ್ಮ ಸಮುದಾಯದ ಆರೋಗ್ಯವನ್ನ ಕಾಪಾಡಬೇಕಾಗತ್ತೆ. ಆಹಾರ ಸರಪಳಿಯನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಆದ್ರಿಂದ ನಾನು ಇದು ಸ್ವಲ್ಪ ಒತ್ತು ಕೊಡ್ತಾ ಇದ್ದೀನಿ. ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರಿ, ಈಗ ಈ ಸೂಕ್ಷ್ಮಾಣು ಜೀವಿಗಳು ಪ್ರಾಣಿಗಳಿಂದ ಆಗಿರ್ಲಿ ಅಥವಾ ಮನುಷ್ಯರ ಒಂದು ಮಲಗ ಮೂತ್ರದಿಂದ ಆಗಿರ್ಲಿ, ಇದು ಮೇವಿಗೆ ಸೇರ್ತಕ್ಕಂಥದ್ದು ಯಾವ ಯಾವ ಅಂತ ಹೇಳಿ ಮತ್ತೆ ಅದರ ಒಂದು ವಿಶ್ಲೇಷಣೆ ಮಾಡ್ಕೊಂತ ಹೋಗಿ ಡಾಕ್ಟರ್ ಬಾಗಲಕೋಟೆ. ಈಗ ಮೊದಲನೇದಾಗಿ ಸೂಕ್ಷ್ಮಾಣು ಜೀವಿಗಳು ಹೇಗೆ ಒಣಹುಲ್ಲು ಅಥವಾ ಮೇವಿನಲ್ಲಿ ಸೇರ್ತವೆ ಅಂದ್ರೆ, ಮೊದಲನೇದಾಗಿ ಕಲುಷಿತ ನೀರಿನಿಂದ ಇರ್ಬೋದು ಅಥವಾ ಕಲುಷಿತ ಮಣ್ಣಿನಿಂದ ಇರ್ಬೋದು ಅಥವಾ ನಾವು ಶೇಖರಣೆ ಮಾಡಿದಂತ ಪ್ಲೇಸ್ ಅಥವಾ ಸ್ಥಳ ಏನಿರುತ್ತಲ್ಲ ಅಲ್ಲಿ ಸರಿಯಾಗಿ ನಾವು ಶೇಖರಣೆ ಮಾಡದೇ ಇರೋ ವ್ಯವಸ್ಥೆ ಇದ್ದಾಗ ಅಲ್ಲಿಗೆ ಸೇರುವಂತ ಸಂಭವ ಇರುತ್ತೆ. ಮತ್ತೆ ಅದರಲ್ಲದೆ ದಂಶಕಗಳಿರ್ಬೋದು, ಕೀಟಗಳಿರ್ಬೋದು, ನೊಣಗಳು ಅಥವಾ ಇತರೆ ಪ್ರಾಣಿಗಳಿಂದ ಕೂಡ ಅದು ಕಲ್ಮಶ ಆಗುವಂತ ಸಂಭವ ಇರುತ್ತೆ ಸೂಕ್ಷ್ಮಾಣು ಜೀವಿಗಳಿಂದ. ಅದಲ್ದೇ ನಾವು ಬಳಸುವಂತ ಸಲಕರಣೆಗಳು, ನಾವು ಬಳಸುವಂತ ಸಲಕರಣೆಗಳು ಕೂಡ ಕಲ್ಮಶ ಆಗಿದ್ರೆ ಅದರಿಂದ ಕೂಡ ಇದು ನಮ್ಮ ಮೇವು ಅಥವಾ ನಮ್ಮ ಒಣಹುಲ್ಲು ಕೂಡ ಸೂಕ್ಷ್ಮಾಣು ಜೀವಿಗಳಿಂದ ಕಲ್ಮಶ ಆಗುವಂತ ಸಂಭವ ಇರುತ್ತೆ. ಅದಲ್ದಲೆ ನಾವು ಈಗ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಸ್ವಚ್ಛವಾಗಿ ಇಟ್ಟುಕೊಂಡಿಲ್ಲ ಅಂದ್ರೆ ಅಲ್ಲಿಂದ ಕೂಡ ನಮ್ಮ ಮೇವಿಗೆ ಅಥವಾ ನಮ್ಮ ಆಹಾರಕ್ಕೆ, ನಮ್ಮ ಹಸುಗಳ ಆಹಾರಕ್ಕೆ ಕಲ್ಮಶ ಸೂಕ್ಷ್ಮಾಣು ಜೀವಿಗಳು ಒಳಗೆ ಬರುವಂತ ಸಂಭವ ಹೆಚ್ಚಾಗಿರುತ್ತೆ. ಈಗ ಅದು ಸೂಕ್ಷ್ಮಾಣು ಜೀವಿಗಳದಾಯ್ತು. ಈಗ ನಾವು ಅದೇ ವಿಷಕಾರ ಅಂಶಗಳು ಹೇಗೆ ಸೇರುತ್ತೆ ಅಂತ, ವಿಷಕಾರ ಅಂಶಗಳು ಹೇಗೆ ಸೇರುತ್ತೆ ಅಂದ್ರೆ, ಮೊದಲನೇದಕ್ಕೆ ಕಲುಷಿತ ನೀರು. ಕಲುಷಿತ ನೀರಿನ ಮುಖಾಂತರನೇ ಪ್ಲಾಂಟ್ ಅಥವಾ ನಮ್ಮ ಮೇವಿನೊಳಗಡೆ ಡೈರೆಕ್ಟ್ ಆಗಿ ಒಳಗಡೆ ಅಬ್ಸರ್ವ್ ಆಗ್ಬಿಡುತ್ತೆ. ಕೀಟನಾಶಕಗಳನ್ನ ಸಿಂಪರಣೆ, ನಾವು ಕೀಟನಾಶಕಗಳು ಅಥವಾ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಅಂತ ಕರಿತೀವಿ ಅದನ್ನ ಸಿಂಪರಣೆ ಮಾಡ್ತಾ ಇದ್ರೆ ನೇರವಾಗಿ ಬೇರೆ ಮುಖಾಂತರ ಅವು ಗಿಡಗಳಿಗೆ ಒಳಗಡೆ ಹೋಗ್ಬಿಡುತ್ತೆ. ಇನ್ನೊಂದು ಕಲುಷಿತ ಮಣ್ಣಿನ ಮುಖಾಂತರನು ಹೋಗುತ್ತೆ. ಆ ಕಲುಷಿತ ಮಣ್ಣು ಏನಾರು ಬೇರೆ ಕಡೆಯಿಂದ ಬಂದಿರಬಹುದು ಅಥವಾ ಅಲ್ಲೇ ಕಲುಷಿತ ಆಗಿರೋಂತ ಜಾಗದಲ್ಲಿ ನೀವು ಬೆಳೆದಾಗ, ಮೇವುಗಳನ್ನ ಬೆಳೆದಾಗ ಅಲ್ಲಿ ಕೂಡ ಈ ಹೆವಿ ಮೆಟಲ್ಸ್ ಅಂತ ಏನ್ ಕರಿತೀವಿ ಅವು ಕೂಡ ಜಾಸ್ತಿ ಇರುತ್ತೆ. ಅದು ಒಳಗಡೆ ಹೋಗ್ಬಿಟ್ಟು ಜಾಸ್ತಿ ಕಾನ್ಸಂಟ್ರೇಷನ್ ಆಗ್ಬಿಡುತ್ತೆ ಅದರಲ್ಲಿ. ಮತ್ತೆ ಕೈಗಾರಿಕೆಗಳಿಂದ ಬರುವಂತ ಕೊಳಚೆ ನೀರು, ಆ ಕೊಳಚೆ ನೀರನ್ನು ನಾವು ಬಳಸಿಬಿಟ್ರೆ ಅಥವಾ ಆ ಕೊಳಚೆ ನೀರು ನಮ್ಮ ಬೆಳೆಯುವಂತ ಪ್ರದೇಶ ಸುತ್ತಮುತ್ತ ಹೆಚ್ಚಿತ್ತು ಅಂದ್ರೆ ಎಫ್ಲುಯೆಂಟ್ ಅಂತ ಕರಿತೀವಿ, ಆ ಕೊಳಚೆ ನೀರಲ್ಲಿ ತುಂಬಾ ಕಲ್ಮಶಗಳಿರುತ್ತೆ. ಹೆವಿ ಮೆಟಲ್ಸ್ ಅಂದ್ರೆ ಈ ಮರ್ಕ್ಯೂರಿ ಅಥವಾ ಲೆಡ್ ಅಥವಾ ಇತರ ಆರ್ಸೆನಿಕ್ ಅಂತ ಇಂತ ಮೆಟಲ್ಸ್ ಗಳಿರುತ್ತೆ, ಅವೆಲ್ಲನೂ ಏನಾಗುತ್ತೆ ತುಂಬಾ ಹೆಚ್ಚಾಗಿ ಅದು ನಮ್ಮ ಮೇವಿನ ಒಳಗಡೆ ಹೋಗುವಂತ ಸಂಭವ ಜಾಸ್ತಿ ಇರುತ್ತೆ. ಅದಲ್ದಲೆ ಈ ಸ್ಟೋರೇಜ್ ಮಾಡ್ತೀವಲ್ಲ, ಸೈಲೇಜ್ ನ ಸ್ಟೋರ್ ಮಾಡ್ತೀವಲ್ಲ, ಅಲ್ಲಿ ಕೂಡ ಈ ಮೋಲ್ಡ್ ಅಥವಾ ಏನು ಶಿಲೀಂಧ್ರ ಅಂತ ಹೇಳಿದೆ, ಆ ಶಿಲೀಂಧ್ರಗಳು ಬೆಳೆದ್ಬಿಟ್ಟು ಅಲ್ಲಿ ಮೈಕೋಟಾಕ್ಸಿನ್ಸ್ ನ ಪ್ರೊಡಕ್ಷನ್ ಮಾಡುವಂತ ಸಂಭವ ಜಾಸ್ತಿ ಇರುತ್ತೆ. ಅದಲ್ದಲೆ ಈ ಬ್ಯಾಟ್ರಿ ಅಥವಾ ಲೋಹದ ತ್ಯಾಜ್ಯಗಳು, ಬ್ಯಾಟ್ರಿನ ಹಾಗೆ ಹೀಗೆ ಎಸ್ದಿರ್ತೀರ ಸಣ್ಣ ಪುಟ್ಟ ಬ್ಯಾಟ್ರಿಗಳನ್ನ, ನಮ್ಮ ಕೃಷಿಯನ್ನ ಬೆಳೆಯುವಂತ ಪ್ರದೇಶದಲ್ಲಿ ಬಿಸಾಕಿದಾಗ ಅದು ಸೋರಿಕೆ ಆಗಿ ಬೇರಿನ ಮುಖಾಂತರ ನಮ್ಮ ಮೇವಿನ ಒಳಗಡೆ ಹೋಗ್ಬಿಡುತ್ತೆ. ಹೀಗೆ ವಿಷಕಾರಕ ಅಂಶಗಳು ಸೇರುತ್ತೆ ಈ ಮೇವಿನಲ್ಲಿ. ಮೇವಿನಲ್ಲಿ ಸೇರೋದ್ರಿಂದ ಆಹಾರವನ್ನ ತಿನ್ನೋದ್ರಿಂದ ಅದು ಪ್ರಾಣಿಗಳಲ್ಲಿ ವಿಷಕಾರಕ ಅಂಶಗಳು ಬಂದು ಅದರದ್ದು ಎಫೆಕ್ಟ್ ಅಥವಾ ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಅದು ಸೂಕ್ಷ್ಮಾಣು ಜೀವಿಗಳಿದ್ರೆ ಸೂಕ್ಷ್ಮಾಣು ಜೀವಿಗಳನ್ನು ತಿಂದು ರೋಗ ಸ್ಟಾರ್ಟ್ ಆಗುವಂತ ಸಂಭವ ಜಾಸ್ತಿ ಇರುತ್ತೆ. ಈಗ ಒಣ ಹುಲ್ಲು ಮತ್ತು ಮೇವಿನಲ್ಲಿ ಕಂಡು ಬರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು, ರಾಸಾಯನಿಕಗಳು ಹಾಗೂ ಜೈವಿಕ ವಿಷಕಾರಕ ಅಂಶಗಳ ಬಗ್ಗೆ ಒಂದೊಂದೇ ವಿಸ್ತೃತ ರೂಪದಲ್ಲಿ ನಮ್ಮ ರೈತರ ಬಾಂಧವರಿಗೆ ತಿಳಿಸ್ಕೊಡಿ. ಈ ಸೂಕ್ಷ್ಮ ಜೀವಿಗಳು ಪ್ರಾಣಿಗಳ ಅಥವಾ ಮನುಷ್ಯರ ಮಲದಿಂದ ಇರ್ಬೋದು ಅಥವಾ ಮೂತ್ರದಿಂದ ಮೇವಿಗೆ ಸೇರ್ಬೋದು. ಆಲ್ರೆಡಿ ಹೇಳಿದೆ ಕೆಲವೊಂದು ವಿಧಾನ, ಕಲುಷಿತ ನೀರು ಅದರಿಂದ ಕೂಡ ಆಹಾರಕ್ಕೆ ಸೇರ್ಬೋದು. ಯಾವ್ಯಾವ ಸೂಕ್ಷ್ಮ ಜೀವಿಗಳು ಕಂಡು ಬರ್ತವೆ ಅಂದ್ರೆ, ಸಾಮಾನ್ಯವಾಗಿ ಈ ಕೊಲೆ ಅಂತ, ಈ ಕೊಲೆ ಬ್ಯಾಕ್ಟೀರಿಯಾ ಪ್ರಮುಖವಾಗಿ ಈ ಕೊಲೆ ಬ್ಯಾಕ್ಟೀರಿಯಾ ಪ್ರಭೇದ O157H7 ಪ್ರಭೇದ ಹೆಚ್ಚಿನ ಮಾತನ್ನ ಪಡೆದಿದೆ. ಏನಕ್ಕೆ ಅಂದ್ರೆ ಅದು ರಕ್ತ ಭೇದಿಯನ್ನ ದೇಹದಲ್ಲಿ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಪ್ರಾಣಿಗಳ ಸಗಣಿಯ ಮುಖಾಂತರ ಮೇವಿಗೆ ಹರಡುತ್ತೆ ಸಾಮಾನ್ಯವಾಗಿ. ನಂತರ ಕಲುಷಿತಗೊಂಡ ಮೇವಿನ ಸೇವನೆಯಿಂದ ಪ್ರಾಣಿಗಳಿಗೆ ಬರುತ್ತೆ. ಆ ಬ್ಯಾಕ್ಟೀರಿಯಾ ಹೆಚ್ಚಿನ ಆಂಟಿಬಯೋಟಿಕ್ ಪ್ರತಿರೋಧವನ್ನು ತೋರಿಸುತ್ತೆ ಈ ಕೊಲೆ ಏನಿದೆ. ಸೊ ಇದು ಪ್ರಾಣಿಗಳಿಗೆ ಹೋದ ತಕ್ಷಣ ಅಲ್ಲಿ ಕೂಡ ಅದಕ್ಕೆ ಡಯೇರಿಯಾ ಅಥವಾ ಅದಕ್ಕೆ ಭೇದಿ ಆಗುವಂತ ಸಂಭವ ಜಾಸ್ತಿ ಆಗಿ ಅದು ಬೇರೆ ಪ್ರಾಣಿಗಳಿಗೂ ಹರಡುವಂತ ಸಂಭವ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈ ಕೊಲೆ. ಇನ್ನೊಂದು ಲಿಸ್ಟೀರಿಯಾ ಕಳಪೆ ಗುಣಮಟ್ಟದ ರಸಮೇವಿನಲ್ಲಿ ರಸಮೇವನ್ನ ಸಂಗ್ರಹಣೆ ಮಾಡೋದು ತುಂಬಾ ಚೆನ್ನಾಗಿ ಮಾಡಬೇಕಾಗುತ್ತೆ. ಸಂಗ್ರಹ ಸರಿಯಾಗಿ ಮಾಡಿಲ್ಲ ಅಂದ್ರೆ ಲಿಸ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಅಲ್ಲಿ ಬೆಳೆಯುವಂತ ಸಂಭವ ಜಾಸ್ತಿ ಇರುತ್ತೆ. ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಆಮ್ಲಜನಕ ರಸಮೇವಿನಲ್ಲಿ ಸೇರಿದ್ರೆ ತಯಾರಿಸುವಾಗ ಆಮ್ಲಜನಕ ಜಾಸ್ತಿ ಏನಾದ್ರು ಇತ್ತು ಅಂದ್ರೆ ಅದೇ ಸರಿಯಾಗಿ ಸ್ಟೋರ್ ಮಾಡಬೇಕು ಮತ್ತೆ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಸರಿಯಾಗಿ ಮಾಡಬೇಕಾಗುತ್ತೆ. ಅಂದ್ರೆ ರಸಮಯ ಮಾಡಬೇಕಾದ್ರೆ ಅದನ್ನ ಕಟ್ ಮಾಡಿ ಸರಿಯಾಗಿ ಗಾಳಿ ಒಳಗಡೆ ಹೋಗದೆ ಇರಂಗೆ ಒತ್ತಿ ಒತ್ತಿ ತುಂಬಿ ಅದನ್ನ ಮುಚ್ಚಬೇಕಾಗತ್ತೆ. ಹಂಗೆ ಒತ್ತಿ ತುಂಬಿ ಮುಚ್ಚೋದಕ್ಕಿಂತ ಮುಂಚೆ ಏನೋ ಸ್ವಲ್ಪ ಆಕ್ಸಿಜನ್ ಅಥವಾ ಅಂದ್ರೆ ಗಾಳಿ ಒಳಗಡೆ ಹೋಗ್ಬಿಡ್ತು ಅಂದ್ರೆ ಅಲ್ಲಿ ಲಿಸ್ಟೀರಿಯಾ ಅಂತ ಅನ್ನೋ ಬ್ಯಾಕ್ಟೀರಿಯಾ ಕೂಡ ಬೆಳೆಯುವಂತ ಸಂಭವ ಇರುತ್ತೆ. ಅದರಿಂದ ಅಂತ ಕಲ್ಮಶ ಆಗೊಂಡಿರೋಂತಹ ಮೇವನ್ನ ತಿಂದ್ರೆ ಏನಾಗುತ್ತೆ, ಅದಕ್ಕೆ ಲಿಸ್ಟೀರಿಯೋಸಿಸ್ ಅಂತ ಒಂದು ರೋಗ ಬರುತ್ತೆ. ಈ ರೋಗ ಬಂದು ಬೇದಿ ಅಥವಾ ಜಠರಕ್ಕೆ ಸಂಬಂಧಿಸಿದಂತ ಇತರೆ ಲಕ್ಷಣಗಳು ಕಂಡು ಬರುತ್ತೆ. ಹೊಟ್ಟೆ ಉಬ್ಬರ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಇಂಥದ್ದೆಲ್ಲ ಇದಾಗುತ್ತೆ. ಮತ್ತೆ ಅದರಲ್ಲೇ ಮೆದುಳಿನ ಉರಿಯುತ್ತ ಕೂಡ ಆಗುವಂತ ಸಂಭವ ಇರುತ್ತೆ ಈ ಲಿಸ್ಟೀರಿಯಾಯಿಂದ. ಇಷ್ಟು ಲಿಸ್ಟೀರಿಯಾ ಅದು. ಮುಂದೆ ಸಾಲ್ಮೊನೆಲ್ಲ ಅಂತ. ಹೌದು, ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಸಾಲ್ಮೊನೆಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು. ಹೌದೌದು, ಸಾಲ್ಮೊನೆಲ್ಲ ಅನ್ನೋದು ಇದು ಸಗಣಿ ಮೂಲಕನೇ ಮೇವನ್ನ ಸೇರುತ್ತೆ, ಸಗಣಿಯ ಮೂಲಕನೇ ಬರುತ್ತೆ. ನಂತರ ಇದರ ಪ್ರಾಣಿಗಳು ಕೂಡ ಸೇರುತ್ತೆ, ಹಾಲನ್ನು ಕೂಡ ಸೇರ್ಬಹುದು. ಇದು ಹಾಲನ್ನು ಸರಿಯಾಗಿ ಕಾಯಿಸದೆ ಕುಡಿದೇ ಇದ್ದಾಗ ಬೇದಿ, ಹೊಟ್ಟೆ ನೋವು, ಚಳಿ ಜ್ವರ, ವಾಂತಿ, ಬೇದಿಯಲ್ಲಿ ರಕ್ತ ಇತ್ಯಾದಿ ಲಕ್ಷಣಗಳು ಕೂಡ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಬರುತ್ತೆ. ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಇದು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕೂಡ ಹೇಳ್ತಾ ಇದ್ದೀವಿ. ನೀವು ಅದನ್ನ ಹೇಗೆ ಏನೇನ್ ಬರ್ತಾ ಇದೆ ಅದರಿಂದ ಏನೇನ್ ಪರಿಣಾಮ ಬೀರುತ್ತೆ ಸಾರ್ವಜನಿಕ ಆರೋಗ್ಯದ ಮೇಲೆ ಕೂಡ, ಅದನ್ನ ಕೂಡ ನಾನು ಈಗ ಹೇಳ್ತಾರೆ ಸ್ವಲ್ಪ ಸ್ವಲ್ಪ. ಸಾಲ್ಮೊನೆಲ್ಲ ಒಂದು ಬ್ಯಾಕ್ಟೀರಿಯಾ, ಇದು ಕೂಡ ಒಂದು ಬ್ಯಾಕ್ಟೀರಿಯಾ. ನಮ್ಗೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಟೈಫಾಯ್ಡ್ ಅಂತ ಬರುತ್ತೆ, ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತದ್ದು. ಆದ್ರೆ ಈ ಸಾಲ್ಮೊನೆಲ್ಲ ಏನಿದೆ, ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತದ್ದು. ಸಾಲ್ಮೊನೆಲ್ಲ ಎಂಟರೈಟಿಸ್ ಮತ್ತೆ ಟೈಫಿಮೇರಿಯಂ ಅಂತ ಬೇರೆ ಬೇರೆ ಪ್ರಭೇದ ಇದೆ. ಇದು ಸಗಣಿಯಲ್ಲಿ ಬಂದು ಆ ಸಗಣಿಯಿಂದ ಮೇವಿನಲ್ಲಿ ಕಲ್ಮಶಗೊಂಡು ಮತ್ತೆ ಬೇರೆ ಪ್ರಾಣಿಗಳಿಗೂ ಬರಬಹುದು ಅಥವಾ ಆ ಹಾಲಿನಲ್ಲೂ ಕೂಡ ಬರುವಂತ ಸಂಭವ ಜಾಸ್ತಿ ಇರುತ್ತೆ ಇದು. ಮುಂದೆ ಬಂದ್ರೆ ಬ್ರುಸಲ್ಲ. ಬ್ರುಸಲ್ಲ ಅಂದ್ರೆ ಕಂದು ರೋಗ ಅಂತ. ಕಂದು ರೋಗ ಗೊತ್ತೇ ಇದೆ ನಿಮ್ಗೆ, ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀರಾ. ಇದು ಕೂಡ ಕಲ್ಮಶಗೊಂಡ ಅಂತ ಒಣಮೇವು ಅಥವಾ ರಸಮೇವನೆಲ್ಲೂ ಕೂಡ ಕಂಡು ಬರಬಹುದು. ಇದು ಹೇಗೆ ಅಲ್ಲಿಗೆ ಹರಡುತ್ತೆ ಅಂದ್ರೆ ಗಂಜಲ, ಸಗಣಿ ಮತ್ತೆ ಕರುವನ್ನು ಹಾಕಿದ್ರೆ ಆ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಕಲ್ಮಶ ಆಗ್ಬಿಟ್ಟಿರುತ್ತೆ. ಆ ಕಲ್ಮಶ ಆಗಿರೋಂತ ಪ್ರದೇಶದಲ್ಲಿ ನಾವು ಮೇವನ್ನ ಸಂಗ್ರಹಣೆ ಮಾಡಿದ್ರೆ ಅಲ್ಲಿ ಆ ಮೇವು ಕಲ್ಮಶ ಆಗ್ಬಿಡುತ್ತೆ. ಅದೇ ಮೇವನ್ನ ನಾವು ಬೇರೆ ಪ್ರಾಣಿಗಳಿಗೆ ಕೊಟ್ರೆ ಅವಾಗ ಆ ಪ್ರಾಣಿಗಳು ಕೂಡ ರೋಗ ಬರುವಂತ ಸಂಭವ ಜಾಸ್ತಿ ಆಗುತ್ತೆ. ಈ ಬ್ಯಾಕ್ಟೀರಿಯಾದಿಂದ ಪ್ರಾಣಿಗಳಲ್ಲಿ ಬೇರೆ ಬೇರೆ ತರದ ರೋಗ ಲಕ್ಷಣಗಳು ಕಂಡು ಬರುತ್ತೆ. ಒಂದು ಮೇವು ತಿನ್ನ ಕಡಿಮೆ ಆಗುತ್ತೆ, ಜ್ವರ ಬರುತ್ತೆ. ಈ ರೋಗ ಲಕ್ಷಣ ಬಂದ್ಮೇಲೆ ಒಂದು ಥರ್ಡ್ ಟ್ರೈಮಿಸ್ಟ್ ಅಂತ ಕರಿತೀವಿ, ಅಂದ್ರೆ ಪ್ರೆಗ್ನೆಂಟ್ ಅನಿಮಲ್ಸ್ ಅಥವಾ ಗರ್ಭಧಾರಣೆ ಮಾಡಿದಾಗ ಗರ್ಭಪಾತ ಆಗ ಸಂಭವ ಇರುತ್ತೆ ಈ ಕಂದು ರೋಗದಲ್ಲಿ. ಅದರಿಂದ ಇದನ್ನ ಕಂದು ರೋಗ ಅಂತ ಕರಿತೀವಿ. ಮತ್ತೆ ಕೆಚ್ಚಲು ಬಾವು ಕೂಡ ಆಗ್ಬಹುದು, ಈ ಬ್ರುಸಲಾಯಿಂದ ಕೆಚ್ಚಲ ಬಾವು ಕೂಡ ಆಗ್ಬಹುದು. ಹೌದು, ಮತ್ತೆ ಇದು ಹಸಿವಿಲುವುದಿರುವಿಕೆ, ಬೆವರುವಿಕೆ ಮನುಷ್ಯನಲ್ಲಿ ನೋಡೋದಾದ್ರೆ ನಮ್ಮ ಈಗ ಅಂತ ಹಾಲನ್ನು ನಾವು ಚೆನ್ನಾಗಿ ಕಾಯಿಸಿ ಕುಡಿದಿಲ್ಲ ಇದ್ರೆ ಆ ಬ್ರುಸಲ್ನ ಅನ್ನೋ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಸೇರಿ ಜ್ವರ ಬರ್ಬೋದು, ಹಸಿವಿಲ್ಲದಿರುವಿಕೆ, ಬೆವರುವಿಕೆ, ಶಕ್ತಿಹೀನತೆ, ಮತ್ತೆ ಸಂಧಿವಾತ, ಮಾಂಸಖಂಡಗಳ ನೋವು, ತಲೆನೋವು ಇತ್ಯಾದಿ ರೋಗ ಲಕ್ಷಣಗಳು ಕೂಡ ಕಂಡು ಬರಬಹುದು ಮನುಷ್ಯರಲ್ಲಿ. ಈ ಮನುಷ್ಯರಲ್ಲಿ ಇದು ಆಲ್ಮೋಸ್ಟ್ 1 ತಿಂಗಳಿಂದ 6 ತಿಂಗಳ ತನಕನು ಇರಬಹುದು ಈ ರೋಗ. ಸಾಮಾನ್ಯವಾಗಿ ಅಷ್ಟು ತನಕನು ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಇದೇ ರೀತಿನೇ ಇದೆ. ತುಂಬಾ ದಿನ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರಿಂದ ನಾವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಈಗ ಪರಿಸರದಲ್ಲಿ ಇರ್ತಕ್ಕಂತ ಕಲ್ಮಶಗಳು ಯಾವ ರೀತಿಯಿಂದ ಸೇರ್ಕೊಳ್ತವೆ, ಯಾವ ಯಾವ ಸೇರ್ಕೊಳ್ತವೆ ಮೇವಿನಲ್ಲಿ ಮತ್ತೆ ಒಣಹುಲ್ಲಿನಲ್ಲಿ, ಮತ್ತೆ ಜೊತೆಗೆ ಇದರ ಒಂದು ವ್ಯತಿರಿಕ್ತ ಪರಿಣಾಮ ಮನುಷ್ಯರಲ್ಲಿ ಯಾವ ರೀತಿಯಿಂದ ಆಗ್ಬಹುದು ಅಂತ ಹೇಳ್ತೀರಾ? ಈಗ ಪರಿಸರದಲ್ಲಿನ ಸಾವಯವ ಅಥವಾ ಅಜೈವಿಕ ವಸ್ತುಗಳಾದ ಕೀಟನಾಶಕಗಳಿರ್ಬೋದು, ಕೈಗಾರಿಕಾ ಮಾಲಿನ್ಯಕಾರಕಗಳಿರ್ಬೋದು, ಅಥವಾ ಭಾರವಾದ ಲೋಹಗಳು ಮೆಟಲ್ಸ್ ಅಂತ ಏನ್ ಕರಿತೀವಿ, ಅಥವಾ ರೇಡಿಯೋ ನ್ಯೂಕ್ಲೈಡ್ಸ್ ವಿಕಿರಣ ಬರುವಂತ ಏನೇನ್ ಇರುತ್ತಲ್ಲ ಆ ವಸ್ತುಗಳು ಮೇವಿನಲ್ಲಿ ಸೇರ್ಬಹುದು. ಆಲ್ರೆಡಿ ಹೇಳಿದೆ ನಾನು, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಅಥವಾ ಇಂಡಸ್ಟ್ರಿಯಲ್ ಕೈಗಾರಿಕಾ ಪ್ರದೇಶಗಳಿಂದ ಬರುವಂತ ಕೊಳಚೆ ನೀರು, ಅಲ್ಲಿಂದ ಬರುವಂತ ಕೊಳಚೆ ನೀರಿನಲ್ಲಿ ಇರುವಂತ ಪರಿಸರದಲ್ಲಿ ಸೇರಿ ಅದು ಮೇವಿನಲ್ಲಿ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಈಗ ನಾವು ಬಳಸುವಂತ ಕೀಟನಾಶಕಗಳಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ ಅಂತ ಏನ್ ಕರಿತೀವಿ, ಅದು ಅವು ಎಂಡೋಸಲ್ಫಾನ್, ಡಿಡಿಟಿ, ಡೈಲ್ಡ್ರಿನ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆಲ್ಲ. ಇವನ್ನೆಲ್ಲ ರಾಸಾಯನಿಕಗಳನ್ನ ಬಳಸಿದಾಗ ಬೆಳೆಗಳಿಗೆ ಬಳಸಿದಾಗ ನೇರವಾಗಿ ಅವು ಬೇರೆ ಮುಖಾಂತರ ಮೇವಿನ ಬೆಳೆಯಲ್ಲಿ ಹೋಗ್ಬಿಡುತ್ತೆ. ಇದಲ್ಲದೆ ಕಲುಷಿತ ನೀರಿನ ಬಳಕೆ ಮಾಡೋದ್ರಿಂದ ಬೇರೆ ಕಡೆ ಗೊತ್ತಿಲ್ಲದಂತ ನೀರು ತಂದು ಅಲ್ಲಿ ಕಲ್ಮಶ ಆಗಿತ್ತು ಅಂದ್ರೆ ಆ ವಿಷಕಾರಕಾಂಶಗಳು ಕಲ್ಮಶಗಳು ಈ ನಮ್ಮ ಮೇವಿನ ಬೆಳೆಯಲ್ಲಿ ಹೆಚ್ಚಾಗಿ ಸೇರ್ಕೊಂಡ್ಬಿಡುತ್ತೆ. ಅದಲ್ದಲೆ ಮೇವಿನಿಂದ ಹಾಲಿನಲ್ಲಿ ಅವಶೇಷಗಳಾಗಿ ಬರುತ್ತೆ. ಇವೆಲ್ಲ ಏನಿದೆ ಅವಲ್ಲ ಒಳಗಡೆ ಹೋದ್ಮೇಲೆ ಅವು ಅವಶೇಷಗಳಾಗಿ ಬಂದು ನಮಗೆ ನಮ್ಮ ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವಂತ ಸಂಭವ ಜಾಸ್ತಿ ಆಗಿರುತ್ತೆ. ಈಗ ಈ ರೀತಿಯ ಪರಿಸರದಲ್ಲಿ ಇರ್ತಕ್ಕಂತ ಕಲ್ಮಶಗಳು ಹಾಲಿಗೆ ಸೇರ್ಕೊಂಡ್ ಬಿಟ್ಟು ಈ ಹಾಲನ್ನ ಮನುಷ್ಯರು ಕುಡಿದ್ರೆ, ಮನುಷ್ಯರ ಒಂದು ದೇಹದಲ್ಲಿ ಸೇರ್ಕೊಂಡ್ರೆ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂತ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು, ಅಥವಾ ಇಲ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ ಸರ್, ಸೊ ಆ ತರದ ಒಂದು ದುಷ್ಪರಿಣಾಮಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಮೇವಿನಿಂದ ಅವಶೇಷಗಳು ಆಲ್ರೆಡಿ ಹೇಳಿದೆ, ಒಂದು ಕೀಟಾಣುಗಳಿರ್ಬೋದು, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ಗಳು ಅಥವಾ ರಾಸಾಯನಿಕಗಳು ಮೊದಲನೇದಾಗಿ ಮೇವಿನಿಂದ ಪ್ರಾಣಿಗಳಿಗೆ ಬರುತ್ತೆ, ಪ್ರಾಣಿಗಳಿಂದ ಹಾಲಿ ಒಳಗಡೆ ಬರುತ್ತೆ ಅವಶೇಷಗಳಾಗಿ. ಈ ಅವಶೇಷಗಳು ನಮ್ಮ ಮನುಷ್ಯನ ದೇಹ ಅಂದ್ರೆ ನಾವು ಹಾಲು ಕುಡಿದಾಗ ಅಥವಾ ಇತರ ಪದಾರ್ಥಗಳನ್ನ ಮಾಡಿ ತಿಂದಾಗ ನಮ್ಮ ದೇಹ ಸೇರುತ್ತೆ. ಇವು ತುಂಬಾ ಡೇಂಜರ್ ಆಕ್ಚುಲಿ ನಾವು ತಿನ್ನೋದು ಈ ಅವಶೇಷಗಳು, ಎಸ್ಪೆಷಲಿ ಬಾರಲೋಗಳಿರ್ಬೋದು ಅಥವಾ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಇರ್ಬೋದು ತುಂಬಾ ದುಷ್ಪರಿಣಾಮಗಳನ್ನ ಮಾಡುತ್ತೆ. ಸಣ್ಣ ಪುಟ್ಟ ತಲೆನೋವಿಂದ ಸ್ಟಾರ್ಟ್ ಆಗುತ್ತೆ, ತಲೆನೋವು ಇರ್ಬೋದು, ನಡುಕ ಇರ್ಬೋದು, ವಾಂತಿ ಕೂಡ ಬರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ತಿಂತ ಡೈಲಿ ಸ್ವಲ್ಪ ಸ್ವಲ್ಪ ನಮ್ಮ ಬಾಡಿಯಲ್ಲೂ ಕೂಡ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದು ಸ್ಟಾರ್ಟ್ ಆಗಿ ವಾಂತಿ ಬರ್ಬೋದು, ಶಕ್ತಿಹೀನತೆ ಬರ್ಬೋದು, ಮಾಂಸಖಂಡಗಳ ನೋವಾಗ್ಬೋದು, ಅದಲ್ದಲೆ ನಮ್ಮ ಬೋನ್ಸ್ ಅಥವಾ ನಮ್ಮ ಮೂಳೆಗಳ ವೀಕ್ನೆಸ್ ಕೂಡ ಆಗ್ಬೋದು, ಆಯಾಸವಾಗುವಿಕೆ, ಅದಲ್ದಲೆ ಮೆದುಳಿನ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಮರ್ಕ್ಯೂರಿ ಅಂತ ಏನಾರ ನಾವು ಭಾರಲೋಹಗಳನ್ನ ತಿನ್ಬಿಟ್ರೆ ಮಿನಿಮಾಟ ಡಿಸೀಸ್ ಅಂತ ಕೇಳಿದ್ರು ಗೊತ್ತಿರುತ್ತೆ ಕೆಲವರಿಗೆ, ಬ್ರೈನ್ ಅಥವಾ ಇದಕ್ಕೂ ಕೂಡ ಅಫೆಕ್ಟ್ ಮಾಡಿ ಅದು ಮೆದುಳಿನ ಮೇಲೆ ಪರಿಣಾಮ ಬೀಳಿ ಸಾಯುವಂತ ಸಂಭವ ಕೂಡ ಬರುವಂತ ಸಂಭವ ಇರುತ್ತೆ. ಇದಲ್ದಲೆ ನಮ್ಮ ಕಿಡ್ನಿ ಮತ್ತೆ ಲಿವರ್ಗೆ ತುಂಬಾ ಹಾನಿಯಾಗುತ್ತೆ. ಈ ವಿಷಕಾರ ಅಂಶಗಳು ನಮ್ಮ ದೇಹದೊಳಗೆ ಸೇರೋದ್ರಿಂದ ಮನುಷ್ಯರಿಗೆ ಕಿಡ್ನಿನೇ ಅಫೆಕ್ಟ್ ಆಗುತ್ತೆ, ಮತ್ತೆ ಅದಲ್ದಲ್ಲೇ ಯಕೃತ್ ಅಥವಾ ಲಿವರ್ ಅನ್ನ ಹಾಳಾಗ್ಬಿಡುತ್ತೆ. ಅದಲ್ದೆ ಸಂತಾನೋತ್ಪತ್ತಿ ಕೂಡ ತೊಂದರೆ ಅಂತ ಆಗ್ಬಹುದು, ಕೆಲವೊಂದು ರಾಸಾಯನಿಕಗಳು ಆ ರೀತಿ ಕೂಡ ತೊಂದರೆ ಮಾಡುತ್ತೆ. ಈ ರೀತಿಯ ಒಂದು ಕಲ್ಮಶಗಳು ಸೇರ್ಕೊಂಡಿದ್ದೇವೆ ಅಂತ ನಾವು ಪತ್ತೆ ಹಚ್ಚೋದು ಹೇಗೆ ಮತ್ತೆ ಹಾಗಾದ್ರೆ? ಅದೇ ಹಾಲಿನ ನಾವು ಟೆಸ್ಟ್ ಮಾಡಿಸಬೇಕಾಗತ್ತೆ, ಹಾಲಿರ್ಬೋದು, ಅದಕ್ಕಿಂತ ಮೊದಲು ಮೇವನ್ನ ಟೆಸ್ಟ್ ಮಾಡಿಸಬೇಕಾಗತ್ತೆ. ಈ ಮೇವನ್ನ ನೀವು ಕೃಷಿ ಕಾಲೇಜ್ ಅಥವಾ ಟೆಸ್ಟ್ ಸೆಂಟರ್ ಎಲ್ಲಿದಾವಲ್ಲ ಅಲ್ಲಿ ನೀವು ಮಾಡ್ಕೊಂಡ್ಬಿಟ್ರೆ, ಆದ್ರಿಂದ ನಾವು ಮೇವು ಅಥವಾ ಬೆಳೆಗಳನ್ನ ಚೆನ್ನಾಗಿ ಫಸ್ಟ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಬರುವಂತ ಕಲ್ಮಶಗಳು ಅಂದ್ರೆ ಈ ಅವಶೇಷಗಳು ಹಾಲಿನಲ್ಲಿರ್ಬೋದು ಅಥವಾ ಇತರೆ ಮಾಂಸನೇ ಇರ್ಬೋದು, ಈ ಕುರಿಗಳನ್ನೆಲ್ಲ ಸಾಕಿದಾಗ ಮಾಂಸಗಳಲ್ಲೂ ಕೂಡ ಈ ಅವಶೇಷಗಳು ಬರುತ್ತೆ. ಇವೆಲ್ಲ ಬರಬಾರ್ದು ಅಂದ್ರೆ ನಾವು ಕೊಡುವಂತ ಮೇವೇ ಚೆನ್ನಾಗಿರುತ್ತೆ, ಆದ್ರಿಂದ ನಾವು ಮೊದಲು ಮೇವನ್ನ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಲ್ದ ನೀರನ್ನು ಕೂಡ ಅಷ್ಟೇ, ನಾವು ಕೊಡುವಂತ ನೀರು ಕೂಡ ಸರಿಯಾಗಿರಬೇಕು, ಯಾಕಂದ್ರೆ ನೀರಿನಲ್ಲೂ ಕೂಡ ಈ ವಿಷಕಾರ ಅಂಶಗಳು ಈ ಹೆವಿ ಮೆಟಲ್ಸ್ ಇರ್ಬೋದು ಅಥವಾ ಆರ್ಸೆನಿಕ್, ಲೆಡ್, ಕ್ರೋಮಿಯಂ ಇಂತ ಎಲ್ಲ ಜಾಸ್ತಿ ಇರುತ್ತೆ ನೀರಲ್ಲಿ, ನಾವು ಟೆಸ್ಟ್ ಮಾಡಿಸೋದಿಲ್ಲ, ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ತೆಗೆದು ನೀರು ಕುಡಿಸ್ಬಿಟ್ರೆ ಅದರಲ್ಲಿ ಸೇರ್ತಾ ಹೋಗ್ಬೋದು, ದೇಹದಲ್ಲಿ ಸೇರ್ಕೊಂಡು ಹೋಗಿ ಹಾಲಿನಲ್ಲಿ ಇರ್ಬೋದು ಅಥವಾ ಮಾಂಸದಲ್ಲಿ ಬರ್ತಾ ಇರುತ್ತೆ. ಅದನ್ನ ಟೆಸ್ಟ್ ಮಾಡಕ್ ಆಗೋದಿಲ್ಲ, ಇದು ತುಂಬಾ ಟೆಸ್ಟ್ ಗಳು ಇಲ್ಲ ನಮ್ಮ ಮಾಂಸದಲ್ಲಿ ಮಾಡೋದಕ್ಕೆ, ಎಲ್ಲ ಕಡೆ ಸಿಗೋದಿಲ್ಲ, ಆದ್ರಿಂದ ಮೇವನಲ್ಲೇ ಮಾಡ್ಕೊಂಡ್ಬಿಟ್ರೆ ಆ ಮೇವನಲ್ಲೇ ತಡೆಗಟ್ಟಬಿಟ್ರೆ ನಾವು ಇಲ್ಲಿ ಆಹಾರದಲ್ಲಿ ಬರೋದನ್ನ ತಡೆಗಟ್ಟಬಹುದು. ಇದರ ಜೊತೆಗೆ ಈಗ ಈಗಾಗಲೇ ಹೇಳಿದ್ರಿ ಏನ್ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ, ಈಗ ನಮ್ಮ ಸಣ್ಣ ರೈತರು ಏನೋ ಒಂದು ಐದಾರು ಹಸುಗಳು ಇಟ್ಕೊಂಡಿರ್ತಾರೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ಡೈರಿ ಮಾಡ್ತಕ್ಕಂಥವ್ರು ವಾಣಿಜ್ಯವಾಗಿ, ಈ ಒಂದು ಕೇಂದ್ರಗಳಲ್ಲಿ ಈಗ ಹಾಲು ತಪಾಸಣೆ ಮಾಡಿನೇ ಅವರು ಮಾರಾಟ ಮಾಡ್ತಾರಾ ಅಥವಾ ಹೇಗೆ ಸರ್ ಇದು ಅಂದ್ರೆ ಯಾವ ರೀತಿಯಿಂದ ನಾವು ಗುರುತಿಸಬಹುದು ಅಂತ, ಈ ತರದ್ದು ಸೂಕ್ಷ್ಮಾಣುಜೀವಿಗಳು ಸೇರ್ಕೊಂಡಿದ್ದಾವೆ ಹಾಲಲ್ಲಿ ಇಲ್ಲ ಪರಿಸರದಲ್ಲಿ ಇರ್ತಕ್ಕಂತ ಒಂದು ಕಲ್ಮಶಗಳು ಸೇರ್ಕೊಂಡಿದ್ದಾವೆ ಅಂತ ಅನ್ನೋದನ್ನ? ಈಗ ನಿಮ್ಗೆ ಡೌಟ್ ಇತ್ತು ಅನ್ಕೊಳ್ಳಿ, ಈಗ ಸೂಕ್ಷ್ಮಾಣುಜೀವಿಗಳಿದೆ ಅಥವಾ ಕಲ್ಮಶಗಳಿದೆ ಅಂತಂದ್ರೆ ಕೆಲವೊಂದು ಪರೀಕ್ಷಾ ಕೇಂದ್ರಗಳಿದಾವೆ ಹಾಲನ್ನ ಟೆಸ್ಟ್ ಮಾಡುವಂತದ್ದು. ಸಾಮಾನ್ಯವಾಗಿ ನಮ್ಮ ಡೈರಿಗಳಲ್ಲಿ ಈ ತರದ ವ್ಯವಸ್ಥೆ ಇಲ್ಲ. ಹೌದು, ಸಣ್ಣ ಪುಟ್ಟ ಡೈರಿಗಳಲ್ಲಿ ಇಲ್ಲ. ಅಲ್ಲ, ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈಗ ಹಾಲು ಶೇಖರಣಾ ಕೇಂದ್ರ ಇರುತ್ತೆ, ಅಲ್ಲಿ ಈ ತರದ ವ್ಯವಸ್ಥೆ ಅಲ್ಲಿ ಈ ತರದ ವ್ಯವಸ್ಥೆ ಇಲ್ಲ. ಅಲ್ಲಿ ಏನಂದ್ರೆ ಅಡಲ್ಟ್ರೇಷನ್ ಅಂತ ಏನ್ ಕರೀತೀವಿ, ಕಲಬೆರಕೆಯನ್ನ ಟೆಸ್ಟ್ ಮಾಡುವಂತದ್ದು ಇದೆ ಅಲ್ಲಿ ಮಾಡ್ತಾರೆ. ಮತ್ತೆ ಡಿಗ್ರಿಗೆ ಬಂದಿಲ್ಲ, ಡಿಗ್ರಿ ಅಂದ್ರೆ ಅದು ಫ್ಯಾಟ್ ಪರ್ಸೆಂಟೇಜ್ ಎಷ್ಟು ಇಲ್ಲ ಅಂತ ಅದೆಲ್ಲ ನೋಡ್ತಾರೆ. ಆದ್ರೆ ಇಷ್ಟನ್ನೆಲ್ಲ ಮಾಡೋದಕ್ಕೆ ಅಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ಇವೆಲ್ಲ ತುಂಬಾ ಮೈನ್ಯೂಟ್ ಕ್ವಾಂಟಿಟಿಲಿ ಇರುತ್ತೆ, ಮೈಕ್ರೋಗ್ರಾಮ್ ಅಲ್ಲಿ, ಮಿಲಿಗ್ರಾಮ್ ಅಲ್ಲಿ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಅವಶೇಷಗಳಿಗೆ ಬರುತ್ತೆ. ಅಲ್ಲಿ ಟೆಸ್ಟ್ ಮಾಡಬೇಕು ಅಂದ್ರೆ ತುಂಬಾ ಹೈ ಇನ್ಸ್ಟ್ರೂಮೆಂಟ್ ಗಳು ಬೇಕಾಗುತ್ತೆ, ಅದನ್ನ ಪ್ರಯೋಗಶಾಲೆಗೆ ಕಳಿಸಿನೇ ನಾವು ಮಾಡಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಮಾಡಕ್ಕಾಗೋದಿಲ್ಲ, ಆದ್ರಿಂದ ನಾವು ಪ್ರಯೋಗಶಾಲೆಗಳು ಎಲ್ಲೆಲ್ಲಿದಾವೆ ಅಲ್ಲಿ ಕಳಿಸಿನೇ ನಾವು ಮಾಡಿಸ್ಕೋಬೇಕಾಗುತ್ತೆ. ಈಗ ನಾವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮೇವು ತೊಯ್ತದೆ, ಒಣ ಮೇವು ತೊಯ್ದು ಒಂದ್ 8 ದಿವಸ ಮಳೆ ಹಾಗೆ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಅಥವಾ ದಿನ ಬಿಟ್ಟು ದಿನ ಮಳೆ ಬರ್ತಕ್ಕಂತ ಒಂದು ಸಂದರ್ಭದಲ್ಲಿ ಸೂಕ್ಷ್ಮಾಣುಜೀವಿಗಳು ಶಿಲೀಂಧ್ರಗಳು ಬೆಳ್ಕೊಳ್ತಕ್ಕಂತ ಒಂದು ಸಂದರ್ಭ ಇರ್ತದೆ. ಇದಕ್ಕೆ ನಾವು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಇದ್ರ ಬಗ್ಗೆ ಯಾವ ರೀತಿಯಿಂದ ಇದು ಮೇವಿನಲ್ಲಿ ಸೇರ್ಕೊಂಡ್ ಬಿಟ್ಟು ಪ್ರಾಣಿಗಳಿಗೆ ಸಿದ್ಧವಾಗಿ ಮತ್ತೆ ಮನುಷ್ಯರಲ್ಲಿ ಇದು ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ? ಮೈಕೋಟಾಕ್ಸಿನ್ಗಳಂದ್ರೆ ಈಗ ಶಿಲೀಂಧ್ರಗಳಿಂದ ಬರುವಂತ ವಿಷಕಾರಿ ಅಂಶಗಳು, ಇವು ಸಾಮಾನ್ಯವಾಗಿ ಮೇವು ಮತ್ತೆ ಹುಲ್ಲನ್ನ ಸರಿಯಾಗಿ ಶೇಖರಣೆ ಮಾಡದೇ ಇದ್ದ ಸಂದರ್ಭದಲ್ಲಿ ಬೆಳೀತವೆ, ಅಂದ್ರೆ ಶಿಲೀಂಧ್ರಗಳು ಬೆಳೀತವೆ. ನಾವು ನೋಡಿದೀವಿ ನಮ್ಮ ಆಹಾರವನ್ನ ಹಾಗೆ ಚೆಲ್ಲಿ ಸ್ವಲ್ಪ ದಿನ ಬಿಟ್ರೆ ಅಲ್ಲೇ ಫಂಗಸ್ ಬೆಳೆದು ಬೆಳ್ಕೊಂಡ್ಬಿಡ್ತೇವೆ. ಅದೇ ರೀತಿ ಮೇವಿನಲ್ಲೂ ಕೂಡ ನಾವು ಸರಿಯಾಗಿ ಸಂಗ್ರಹಣೆ ಮಾಡದಲೇ ಇದ್ರೆ ಸ್ವಲ್ಪ ತೇವಾಂಶ ಇದ್ರೂ ಕೂಡ ಶಿಲೀಂಧ್ರಗಳು ಬೆಳೆಯುತ್ತೆ. ಏನಕ್ಕಂದ್ರೆ ಸ್ಪೋರ್ಸ್ ಅಂತ ಕರಿತೀವಿ, ಆ ಸ್ಪೋರ್ಸ್ ಗಳು ಗಾಳಿಯಲ್ಲಿ ಎಲ್ಲಾ ಕಡೆನೂ ಇರುತ್ತೆ. ಈಗ ನಾವು ಕೂಡ ಎಲ್ಲಿ ನೋಡಿದ್ರೆ ನಮ್ಮ ದೇಹದಲ್ಲೂ ಹೋಗ್ತಾ ಇರುತ್ತೆ, ಸ್ಪೋರ್ಟ್ಸ್ ಗಳು ಹೋಗ್ತಾ ಇರುತ್ತೆ, ನಮ್ಮ ರೆಸಿಸ್ಟೆನ್ಸ್ ಇರೋದ್ರೆ ನಾವು ಬದುಕ್ತಾ ಇರ್ತೀವಿ. ಅದೇ ರೀತಿ ಮೇವಿನಲ್ಲಿ ಹೋದಾಗ ಅಲ್ಲಿ ವಾತಾವರಣ ಅದಕ್ಕೆ ಹಿತಕರ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ತೇವಾಂಶ ಇತ್ತು, ಸ್ವಲ್ಪ ಬಿಸಿ ಇತ್ತು ಅಂದ್ರೆ ಚೆನ್ನಾಗಿ ವಾತಾವರಣ ಬಂದು ಅಲ್ಲಿ ಬೆಳೆಯಕ್ಕೆ ಶುರು ಮಾಡುತ್ತೆ. ಅಲ್ಲಿ ಬೆಳೆಯಕ್ ಶುರು ಮಾಡಿ ಅಲ್ಲಿ ನಮಗೆ ಈ ಮೈಕೋಟಾಕ್ಸಿನ್ ಗಳನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದರದ್ದು ಬೈ ಪ್ರಾಡಕ್ಟ್ ಅಂತ ಕರಿತೀವಿ ಮೈಕೋಟಾಕ್ಸಿನ್, ಅಂದ್ರೆ ಶಿಲೀಂಧ್ರಗಳಿಂದ ಉತ್ಪತ್ತಿ ಆಗುವಂತ ವಿಷಕಾರಿ ಅಂಶಗಳನ್ನ ನಾವು ಮೈಕೋಟಾಕ್ಸಿನ್ ಅಂತ ಕರಿತೀವಿ. ಏಕದಳ ಧಾನ್ಯಗಳಲ್ಲಿ ನೀರಿನ ಅಂಶ ಶೇಕಡಾ 14% ಹೆಚ್ಚಿದ್ರೆ ಮತ್ತು ಸಾಪೇಕ್ಷ ಆಂದ್ರತೆ 85% ಹೆಚ್ಚಾಗಿದ್ರೆ, ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ, ಅದು 85% ಹೆಚ್ಚಾಗಿದ್ರೆ ಈ ಶಿಲೀಂಧ್ರಗಳು ಸುಲಭವಾಗಿ ಬೆಳೆದ್ಬಿಡುತ್ತೆ. ಬೆಳೆದು ಅದನ್ನ ಏನು ವಿಷಕಾರಿ ಅಂಶಗಳು ಮೈಕೋಟಾಕ್ಸಿನ್ ಗಳನ್ನ ಉತ್ಪತ್ತಿ ಮಾಡಿಬಿಡುತ್ತೆ. ಆದ್ರಿಂದ ಸ್ವಲ್ಪ ಈ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ ಸ್ವಲ್ಪ ಒಣಗಿಸ್ಬೇಕಾಗುತ್ತೆ. ಚೆನ್ನಾಗಿ ಒಣಗಿಸ್ಬಿಟ್ರೆ ಈ ಮೈಕೋಟಾಕ್ಸಿನ್ ಅಥವಾ ಈ ಶಿಲೀಂಧ್ರಗಳು ಬೆಳೆಯೋದನ್ನ ತಡೆಗಟ್ಟಬಹುದು. ಕೆಲವೊಂದು ತಳಿ ಶಿಲೀಂಧ್ರಗಳು ಸಾಮಾನ್ಯವಾಗಿ ಈ ಪೂರ್ವ ಕೊಯ್ಲು ಮೇವಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಕೊಯ್ಲು ಬೆಳೆಗಳು ತುಂಬಾ ಇದಾವೆ, ಅದರಲ್ಲಿ ಈ ಶಿಲೀಂಧ್ರಗಳು ಸಾಮಾನ್ಯ ಬಂದೇ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಯಾವ ಬೆಳೆಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ? ಯಾವ ಹುಲ್ಲಿನಲ್ಲಿ? ಆ ಹುಲ್ಲು ಈ ಹುಲ್ಲು ಅಂತಿಲ್ಲ, ಇದೆ ನಾವು ಸರಿ ಯಾವ್ದೇ ಹುಲ್ಲಲ್ಲೂ ಬರಬಹುದು. ಹೆಚ್ಚಾಗಿ ಬರೋದ್ರೆ ನೀರಿನ ಅಂಶ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಎಲ್ಲದರಲ್ಲೂ ಬಂದೇ ಬರುತ್ತೆ. ಆದ್ರೆ ನಾವು ಒಣಗಿಸೋದನ್ನ ಮಾಡಿದ್ರೆ ನಾವು ಒಣಗಿಸ ತುಂಬಾ 14% ಅಂತ ಕಡಿಮೆ ಮಾಡಿಬಿಟ್ರೆ ಅದನ್ನ ನಾವು ತಡೆಗಟ್ಟಬಹುದು. ಈ ಮೇವಿನ ಬೆಳೆಗಳಲ್ಲಿ ಅಫ್ಲೋಟಾಕ್ಸಿನ್ B1, M1, ಅಕ್ರೋಟಾಕ್ಸಿನ್, ಜೆರಲಿನೋನ್, ಫ್ಯೂಮನೈಸಿನ್ ಅಂತ ಬೇರೆ ಬೇರೆ ಬೇರೆ ಬೇರೆ ಮೈಕೋಟಾಕ್ಸಿನ್ಗಳು ಬರ್ತವೆ. ಒಂದೇ ಅಲ್ಲ, ತುಂಬಾ ಇನ್ನು ಬೇರೆ ಬೇರೆ ಇದಾವೆ. ಇಂತ ಮೈಕೋಟಾಕ್ಸಿನ್ ಗಳು ಸಾಮಾನ್ಯವಾಗಿ ಮೇವಿನ ಬೆಳೆಗಳಲ್ಲಿ ಕಂಡು ಬರುತ್ತೆ. ಇದು ಕಾಂಪ್ಲೆಕ್ಸ್ ಆಗಿ ಬರುತ್ತೆ ಅಥವಾ ಹೇಗೆ ಅಂದ್ರೆ, ಕಾಂಪ್ಲೆಕ್ಸ್ ಅಂದ್ರೆ ಮಿಶ್ರಣ, ಇದ್ರದೆಲ್ಲ ಮೈಕೋಟಾಕ್ಸಿನ್ ಗಳ ಮಿಶ್ರಣ ಈಗೆಲ್ಲ ಹೇಳಿದಿರಲ್ಲ ನೀವು, ಈ ಎಲ್ಲ ಮಿಶ್ರಣವಾಗಿ ಬರುತ್ತಾ ಅಥವಾ ಪ್ರತ್ಯೇಕವಾಗಿ ಒಂದೊಂದು ಬರಬಹುದಾ? ಈಗ ಅಲ್ಲಿ ಮೇವಿನ ಬೆಳೆಯಲ್ಲಿ ಯಾವ ಶಿಲೀಂಧ್ರ ಬೆಳೆದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಸ್ಪರ್ಜಿಲಸ್ ಅನ್ನೋದು ಒಂದು ಸ್ಪೀಶೀಸ್, ಅದೊಂದು ಪ್ರಭೇದ, ಅದು ಬೆಳೆದ್ರೆ ಅದರಲ್ಲಿ ಬರೋದು ಅಫ್ಲೋಟಾಕ್ಸಿನ್ ಅಂತ ಆ ರೀತಿ. ಈಗ ಅಕ್ರೋಟಾಕ್ಸಿನ್ ಅನ್ನೋದು ಬೇರೆ ಪ್ರಭೇದದಿಂದ ಬರುತ್ತೆ. ಈಗ ಅಕಸ್ಮಾತ್ ಎರಡು ಪ್ರಭೇದಗಳು ಒಟ್ಟಿಗೆ ಬೆಳೆದಿದ್ವು ಅಂದ್ರೆ ಎರಡನ್ನೂ ಬರಬಹುದು, ಮೂರು ಬರಬಹುದು, ಆ ರೀತಿ ಅದು ಸಪರೇಟ್ ಅನ್ನ ಇರಬಹುದು ಅಥವಾ ಜೊತೆಗನ್ನೋದು ಬರಬಹುದು. ಈ ರೀತಿ ಸಾಮಾನ್ಯವಾಗಿ ನಾವು ಇದನ್ನ ಕಂಡು ಬರುತ್ತೆ. ಇದರಲ್ಲಿ ಕಲುಷಿತ ವಾತಾವರಣದಲ್ಲಿ ಸಂಗ್ರಹಣೆ ಮಾಡೋದನ್ನ ತಡೆಗಟ್ಟಬೇಕಾಗುತ್ತೆ. ಈಗ ಎಲ್ಲಿ ಕಲುಷಿತ ಆಗಿರುತ್ತೆ, ಸುತ್ತಮುತ್ತ ಜಾಗ ಎಲ್ಲನೂ ಸ್ವಲ್ಪ ತೇವಾಂಶ ಇರಬಹುದು ಅಥವಾ ಅಲ್ಲಿ ಕಲುಷಿತ ವಾತಾವರಣ ಇದ್ರೆ ಅಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಅದರಿಂದ ಶಿಲೀಂಧ್ರ ಬರುವಂತದ್ದು ಅಥವಾ ಫಂಗಸ್ ಬರುವಂತ ಸಂಭವ ಹೆಚ್ಚಾಗಿರುತ್ತೆ. ಈ ಮೆಕ್ಕೆಜೋಳದ ಮೇವು ಇರಬಹುದು ಅಥವಾ ಬೀಜಗಳು, ಹತ್ತಿ ಬೀಜ ಇರಬಹುದು ಅಥವಾ ಭತ್ತದ ಮೇವುಗಳು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ ಗೆ ತುತ್ತಾಕಂತ ಸಂಭವ ಜಾಸ್ತಿನೇ. ಯಾಕಂದ್ರೆ ನೀರಿನ ಅಂಶನ ಜಾಸ್ತಿ ಇರುತ್ತೆ ಮತ್ತೆ ಅವು ಅದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತೆ ಇದರ ಅಂಶಗಳು ತುಂಬಾ ಜಾಸ್ತಿ ಇರುತ್ತೆ. ಆದ್ರಿಂದನೇ ಇದರಿಂದ ಹೆಚ್ಚಾಗಿ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಇವು ಪ್ರಾಣಿಗಳ ಮೇಲೆ ಕೂಡ ತುಂಬಾ ದುಷ್ಪರಿಣಾಮ ಬೀರುತ್ತೆ. ಈಗ ನಾವು ಪ್ರಾಣಿಗಳಲ್ಲಿ ಏನೇನ್ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ಮನುಷ್ಯರಲ್ಲೂ ನೋಡುತ್ತೆ, ಅದೇ ರೀತಿ ಮೈಕೋಟಾಕ್ಸಿನ್ ಗಳು ಪ್ರಾಣಿಗಳಲ್ಲಿ ಏನೇನ್ ಮಾಡಬಹುದು ಅಂದ್ರೆ ಕಿಡ್ನಿ ವೈಫಲ್ಯ ಆಗ್ಬೋದು, ಲಿವರ್ ವೈಫಲ್ಯ ಕೂಡ ಆಗ್ಬೋದು. ಅದೇ ರೀತಿ ಈ ಜಠರ ಅಥವಾ ಈ ಅನ್ನನಾಳ ಮತ್ತೆ ಇದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕಂಪ್ಲೀಟ್ ಕರಿತೀವಿ, ಅಲ್ಲಿ ಕೂಡ ಅದರದ್ದು ನ್ಯೂನತೆಗಳು ಕಂಡು ಬರಬಹುದು, ತೊಂದರೆಗಳು ಕಂಡು ಬರಬಹುದು. ಯಕೃತ್ತಿನ ಮೇಲೆ ಕ್ಯಾನ್ಸರ್ ಆಗ್ಬೋದು ಅಥವಾ ಬೇದಿ ಆಗ್ಬೋದು, ಜೀರ್ಣಕ್ರಿಯೆ ತೊಂದರೆ ಕೂಡ ಆಗ್ಬೋದು. ಅದಲ್ಲದೆ ಇತರೆ ಕರುಳಿನ ಸಮಸ್ಯೆಗಳು ಕೂಡ ಉಂಟಾಗುವಂತ ಸಂಭವ ಜಾಸ್ತಿನೇ ಇರುತ್ತೆ. ಈಗ ಇತರೆ ವಿಷಕಾರಿ ವಸ್ತುಗಳಿಗೆ ಬಂದ್ರೆ ಯಾವ್ಯಾವ ಇದೆ ಅಂತ ಹೇಳ್ತೀರಾ? ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಇತರ ವಿಷಕಾರಿ ವಸ್ತುಗಳು ಅಂದ್ರೆ ಡಯಾಕ್ಸಿನ್ಸ್ ಅಂತ ಕರಿತೀವಿ. ಈ ಡಯಾಕ್ಸಿನ್ಸ್ ಅಂದ್ರೆ ಬೈ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಕೆಮಿಕಲ್ ಇದರಲ್ಲಿ ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಅವರು ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಮಾಡೋ ಟೈಮಲ್ಲಿ ಇವು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಅಂದ್ರೆ ಉಪ ಉತ್ಪನ್ನಗಳಾಗಿ ಬರುತ್ತೆ, ಆಕ್ಚುಲಿ ಅವು ಬೇಕಿರಲ್ಲ ನಮ್ಗೆ, ಆದ್ರೂ ಕೂಡ ಉಪ ಉತ್ಪನ್ನಗಳಾಗಿ ಬಂದಿರುತ್ತೆ. ಅವು ಏನಾಗುತ್ತೆ, ಅವ್ರು ಹಾಗೆ ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಹಾಗೆ ಬಿಟ್ಬಿಟ್ರೆ ನೀರು ಅಥವಾ ಮಣ್ಣಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಸೇರಿ ಆಮೇಲೆ ಮೇವಿನ ಮುಖಾಂತರ ಇಲ್ಲ ನೀರಿನ ಮುಖಾಂತರ ಅದು ನಮಗೆ ಅಥವಾ ಪ್ರಾಣಿಗಳಿಗೆ ಬರುವಂತ ಸಂಭವ ಇರುತ್ತೆ. ಇವು ಸಾಮಾನ್ಯವಾಗಿ ಇತರೆ ವಿಷಕಾರಿ ವಸ್ತುಗಳು ಸೇರುವಂತದ್ದು. ಅದು ಇವೆಲ್ಲಾನು ನಮ್ಮ ದೇಹದಲ್ಲಿ ಹೋದಾಗ ಹೇಗೆ ಆ ಇತರೆ ವಿಷಕಾರಿ ಅಂಶಗಳು ಮೈಕೋಟಾಕ್ಸಿನ್ ಇರ್ಬೋದು ಅಥವಾ ಹೆವಿ ಮೆಟಲ್ಸ್ ಹೇಗೆ ಮಾಡ್ತಾವಲ್ಲ, ಅದೇ ರೀತಿ ಇದು ಕೂಡ ನಮ್ಗೆ ಕಿಡ್ನಿ ಎಫೆಕ್ಟ್ ಮಾಡಬಹುದು ಅಥವಾ ಲಿವರ್ ಅನ್ನು ಕೂಡ ಹಾನಿ ಉಂಟನ್ನು ಮಾಡುತ್ತೆ. ಇದರ ಜೊತೆಗೆ ಈಗ ಡಯಾಕ್ಸಿನ್ ಗಳಿಗೆ ಬಂದ್ರೆ ಇದರಲ್ಲಿ ಏನಾದ್ರೂ ಮತ್ತೆ ಪ್ರಭೇದಗಳು ಇದಾವ ಅಥವಾ ಇದರಲ್ಲಿ ಏನಾದ್ರೂ ಬೇರೆ ಬೇರೆ ತಳಿ ಅಥವಾ ರೇಸಸ್ ಅಂತ ನಾವೇನ್ ಕರಿತೀವಿ ಆ ತರದ ಏನಾದ್ರು ಇದಾವ? ಇಲ್ಲ, ಡಯಾಕ್ಸಿನ್ಸ್ ಅಂದ್ರೆ ಇದರಲ್ಲಿ ಇದೊಂದು ಕೆಮಿಕಲ್ ಗ್ರೂಪ್ ಅಂತ ಕರಿತೀವಿ. ಕೆಮಿಕಲ್ ಗ್ರೂಪ್ ಪೆಸ್ಟಿಸೈಡ್ ಹೇಗಿದೆಯಲ್ಲ, ಕೆಮಿಕಲ್ ಇದರಲ್ಲಿ ತುಂಬಾ ತುಂಬಾ ಬೇರೆ ಬೇರೆ ಬೈ ಪ್ರಾಡಕ್ಟ್ ಗಳು ಇದಾವೆ ಡಯಾಕ್ಸಿನ್ಸ್ ಅಲ್ಲಿ. ಒಂದ್ ಬೇರೆ ಬೇರೆ ಹೈಡ್ರೋಕಾರ್ಬನ್ಸ್ ಅಂತ ಬೇರೆ ಬೇರೆ ಇದಾವೆ, ಅವು ಕೂಡ ಇದರಲ್ಲಿ ಸೇರಬಹುದು. ಅಂದ್ರೆ ಕೈಗಾರಿಕಾ ಉತ್ಪನ್ನಗಳಿಂದ ಅಂದ್ರೆ ಬರಂತ ವೇಸ್ಟ್ ಏನಿರುತ್ತಲ್ಲ ಅದರಿಂದನೇ ಹೆಚ್ಚಾಗಿ ಕಂಡು ಬರೋದಿದ್ದು ಈ ಡಯಾಕ್ಸಿನ್ಸ್ ಗಳು. ಅಂದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಜಾಸ್ತಿ ಅವ್ರು ಜಾಸ್ತಿ ಅಂದ್ರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಒಂದು ಕಾರ್ಖಾನೆ ಇರುತ್ತೆ, ಅವರು ತಮ್ಮ ಒಂದು ಕಾರ್ಖಾನೆಯ ಒಂದು ಕಚ್ಚಾ ವಸ್ತು ಆಗ್ಲಿ ಸರಿಯಾದ ಒಂದು ವೈಜ್ಞಾನಿಕ ಕ್ರಮದಲ್ಲಿ ವಿಲೇವಾರಿ ಮಾಡದೇ ಇದ್ದಾಗ ಈ ಒಂದು ಸಂದರ್ಭ ಬರುತ್ತೆ ಅಂತ ಹೇಳ್ತೀರಾ? ಇದರ ಜೊತೆಗೆ ಈಗ ಮೇವಿನಲ್ಲಿ ವಿಷಕಾರಕ ಅಂಶಗಳ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾವೀಗ ಹೆಂಗೆ ನಿರ್ವಹಣೆ ಮಾಡಬೇಕು ಈ ಮೇವಿನಲ್ಲಿ ನಮ್ಮ ವಿಷಕಾರಕ ಅಂಶಗಳು ಸೇರಬಾರ್ದು ಅಂದ್ರೆ, ಮೊದಲನೇದಾಗಿ ಏನಂದ್ರೆ ನಾವು ಬೆಳೆಯಂತ ಬೆಳೆಯಲ್ಲಿ ಎಲ್ಲಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಮ್ಮ ಪ್ರದೇಶ ಅಥವಾ ನಮ್ಮ ಭೂಮಿ ಚೆನ್ನಾಗಿರ್ಬೇಕು. ಫಸ್ಟ್ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿ ಹೆಚ್ಚಿನ ಭಾರಲೋಹಗಳಿದ್ಯಾ ಅಥವಾ ವಿಷಕಾರಿ ಅಂಶಗಳಿದ್ಯಾ ಅಂತ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಬೆಳಿಬೇಕಾಗತ್ತೆ. ಇನ್ನೊಂದು ನೀರು, ನಾವು ನೀರು ಹಾಕ್ತಿವಲ್ಲ ಆ ಬಳಸುವಂತ ನೀರು ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಅದು ಕಲ್ಮಶಗೊಂಡಿದ್ರೆ ನಮ್ಮ ಮೇವು ಕೂಡ ವಿಷಕಾರಿ ಅಂಶ ಸೇರುತ್ತೆ. ಇದಲ್ದಲ್ಲೇನೆ ನಾವು ಮೈಕೋಟಾಕ್ಸಿನ್ ರಸಮೇವಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ವಿ. ಈ ರಸಮೇವ ಮಾಡಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸಬೇಕಾಗುತ್ತೆ. ಎಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು. ಕಟ್ ಮಾಡೋದ್ರಿಂದ ಹಿಡಿದು ಚಾಪ್ ಕಟ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಹಿಡಿದು ಅದನ್ನ ಪ್ಯಾಕ್ ಮಾಡಿ ಪೂರ್ತಿಯಾಗಿ ಒತ್ತಿ ಸೀಲ್ ಮಾಡಿ ಮುಚ್ಚೋದ್ರವರೆಗೂ ಕೂಡ ಸರಿಯಾಗಿ ಇದ್ ಮಾಡ್ಕೋಬೇಕಾಗತ್ತೆ. ಇದು ಕಿಣ್ವಗಳಿದಾವೆ, ಸೂಕ್ಷ್ಮ ಜೀವಿಗಳಿದಾವೆ, ಪ್ರತಿಕಾಯಗಳನ್ನ ಇದಾವೆ, ಅವನ್ನ ಕೂಡ ಬಳಸಬಹುದು. ಆಕ್ಚುಲಿ ಅದನ್ನ ಬಳಸಿ ಕೂಡ ಇದನ್ನ ಕಡಿಮೆ ಮಾಡಬಹುದು. ಮತ್ತೆ ಕೈಗಾರಿಕಾ ಘಟಕಗಳನ್ನ ಕೃಷಿ ಭೂಮಿಯಿಂದ ದೂರದಲ್ಲಿ ನಿರ್ಮಿಸಬೇಕಾಗತ್ತೆ. ಅಂದ್ರೆ ಈ ಇಂಡಸ್ಟ್ರೀಸ್ಗಳೇನಿದಾವೆ ಕೈಗಾರಿಕೆಗಳು ಕೃಷಿ ಭೂಮಿಯಿಂದ ದೂರನೇ ಇರಬೇಕಾಗತ್ತೆ. ಅದರಿಂದ ಬರೋ ಕೊಳಚೆ ನೀರು ನಮ್ಮ ಮೇವಿನಲ್ಲಿ ಸೇರದೇ ಇರೋಗೆ ನೋಡ್ಕೋಬೇಕಾಗತ್ತೆ. ಮತ್ತೆ ಮೇವು ಬೆಳೆಸಲು ರಾಸಾಯನಿಕ ಗೊಬ್ಬರನ ಬಳಸಬಾರದು. ಆದ್ರೆ ಬಳಸೋದು ನಮ್ಗೆ ಗೊತ್ತಿದೆ, ಸ್ವಲ್ಪ ಕಡಿಮೆ ಮಾಡೋದು ಉತ್ತಮ. ಸಾಧ್ಯವಾದ್ರೆ ನಿಲ್ಲಿಸಿ ಸಾವಯವ ಗೊಬ್ಬರಕ್ಕೆ ಹೋಗೋದು ಒಳ್ಳೆಯದು. ಮತ್ತೆ ಉತ್ತಮ ಗಾಳಿ ನಿರ್ವಹಣೆ ಮತ್ತು ವೈಜ್ಞಾನಿಕ ಬೆಳೆ ಸರದಿ ವ್ಯವಸ್ಥೆಯನ್ನು ಕೂಡ ಪಾಲಿಸಬೇಕಾಗತ್ತೆ. ಇದರಿಂದ ನಿಮ್ಗೂ ಗೊತ್ತಿದೆ ಬೆಳೆ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಮತ್ತೆ ನಿಮ್ಗೆ ವೀಡ್ಸ್ ಅಂತ ಏನ್ ಕರೀತಿ ಅದು ಕೂಡ ಕಡಿಮೆ ಆಗುತ್ತೆ. ಅದು ಅದಲ್ದಲ್ಲೇ ನಿಮ್ಗೆ ವಿಷಕಾರಕ ಅಂಶಗಳು ಕೂಡ ಕಡಿಮೆ ಅಂತ ಸಂಭವ ಜಾಸ್ತಿನೇ ಆಗ್ತಾ ಇರುತ್ತೆ. ಮತ್ತೆ ಮೇವನ್ನು ಬೆಳೆಯಲು ಬಳಸುವಂತ ನೀರು ಕೂಡ ನಾವು ಮುಂಚೆ ಪರಿಶೀಲಿಸಬೇಕಾಗತ್ತೆ. ಅದರಲ್ಲಿ ಅದೇ ಆವಾಗ್ಲೇ ಹೇಳಿದೆ ನಾನು, ಭಾರ ಲೋಹಗಳಿರ್ಬೋದು, ವಿಷಕಾರಿಕ ಅಂಶಗಳು ಏನಾರ ಇದಾವ ಅಂತ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಬಳಸಬೇಕಾಗತ್ತೆ. ಕೆಲವರು ಎಲ್ಲ ಬಳಸೋದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಬಳಸ್ತಾ ಇರ್ತಾರೆ, ಗೊತ್ತಿರೋದಿಲ್ಲ ಅವ್ರಿಗೆ ಅದ್ರಲ್ಲಿ ಯೂರಿಯಾ ಇಲ್ಲ ಅಂತ ಗೊತ್ತಿರೋದಿಲ್ಲ. ಮೇವಿನ ಬೆಳೆಯಲ್ಲಿ ಜಾಸ್ತಿ ಆಗಿ ಆಮೇಲೆ ಅದು ಪ್ರಾಣಿ ದೇಹ ಸೇರಿ ಮತ್ತೆ ನಮಗೆ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ಈ ವಿಷಕಾರಿ ಲೋಹಗಳನ್ನ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ವಿಷದ ಲೋಹಗಳನ್ನ ತೆಗೆದುಕೊಳ್ಳುವ ಜೀವಾಣುಗಳನ್ನ ಬಳಸಿ ಕಡಿಮೆ ಮಾಡಬಹುದು. ಅಂದ್ರೆ ಕೆಲವೊಂದು ಜೀವಾಣುಗಳಿದಾವೆ ಅವನ್ನ ಬಳಸೋದ್ರಿಂದ ಮಣ್ಣಿನಲ್ಲಿ ನಾವು ಈ ವಿಷಕಾರಿ ಅಂಶಗಳನ್ನ ಕಡಿಮೆ ಮಾಡಬಹುದು. ಕೆಲವೊಂದು ವಿಷಕಾರಿ ಅಂಶಗಳನ್ನ ಕೆಲವೊಂದು ಬ್ಯಾಕ್ಟೀರಿಯಾಗಳಿದಾವೆ, ಒಳ್ಳೆ ಒಳ್ಳೆ ಬ್ಯಾಕ್ಟೀರಿಯಾಗಳಿದಾವೆ, ಅವನ್ನ ಹಾಕೋದ್ರಿಂದ ಇದನ್ನ ಕಡಿಮೆ ಮಾಡಬಹುದು. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಲೋಹವನ್ನು ಹೊಂದಿರುವ ನೀರನ್ನು ಮೇವಿನ ಬೆಳೆಯನ್ನು ಬಳಸಬಾರದು. ಈ ಬಾಕಿನೇ ನೀರು ಪರೀಕ್ಷೆ ಮಾಡೋದು ಒಳ್ಳೇದಂತ. ಅದರಿಂದ ಈ ಮೇವನ್ನ ಕೊಡೋಕ್ಕಿಂತ ಮುಂಚೆ ಮೇವನ್ನ ಟೆಸ್ಟ್ ಮಾಡಿಸ್ಕೋಬೇಕು, ಮೇವು ಬೆಳೆಯಕ್ಕಿಂತ ಮುಂಚೆ ಮಣ್ಣನ್ನು ಮತ್ತೆ ನೀರನ್ನ ಟೆಸ್ಟ್ ಮಾಡಿಸ್ಕೋಬೇಕು. ಇದರಿಂದ ಏನಾಗುತ್ತೆ ನಮ್ಮ ಪ್ರಾಣಿಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಲ್ಲದೆ ಅಲ್ಲಿಂದ ಅದರಿಂದ ಬರುವಂತ ಉತ್ಪನ್ನಗಳು ಹಾಲಿರ್ಬೋದು ಅಥವಾ ಮಾಂಸ ಏನಾರ ಇರ್ಬೋದು ಅದು ಕೂಡ ಉತ್ತಮ ಆಗಿರುತ್ತೆ. ಅದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮನುಷ್ಯರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದು ಈ ತರದ ವಿಷಕಾರಿ ವಸ್ತುಗಳು, ಸೂಕ್ಷ್ಮಾಣು ಜೀವಿಗಳು ಮತ್ತೆ ಇನ್ನು ಇತರೆ ಪರಿಸರದಲ್ಲಿ ಇರ್ತಕ್ಕಂತ ಕಲ್ಮಶಗಳು ಸೇರುವುದು, ಇದು ಪಟ್ಟಣ ಪ್ರದೇಶದಲ್ಲಿ ಜಾಸ್ತಿ ಪ್ರಮಾಣ ಅಂತ ಹೇಳ್ತೀರಾ? ಇದು ಯಾವ ರೀತಿಯಿಂದ ಅಂದ್ರೆ ಇಲ್ಲಿ ಎಲ್ಲಿ ಕೈಗಾರಿಕೆಗಳು ಜಾಸ್ತಿ ಇದಾವೆ ಮತ್ತೆ ಸುತ್ತಮುತ್ತಲ ಈಗ ನೀವು ಕೃಷಿ ಭೂಮಿ ಎಲ್ಲಿದೆ ಅಲ್ಲಿ ಕಲ್ಮಶ ಜಾಸ್ತಿ ಇತ್ತು ಅಂದ್ರೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಇದು ಪಟ್ಟಣ ಪ್ರದೇಶ ಇಲ್ಲಿ ಅಂತ ಅಲ್ಲ. ಮತ್ತೆ ನಾವು ಬಳಸುವಂತ ಕೀಟನಾಶಕಗಳು, ಪೆಸ್ಟಿಸೈಡ್ಗಳು ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸಾವಯವ ಮಾಡ್ತಾ ಇದ್ರೆ ಈ ವಿಷಕಾರಿ ಅಂಶಗಳು ಕಡಿಮೆ ಆಗ್ತಾನೆ ಇರುತ್ತೆ. ಹೆಚ್ಚಾಗಿ ನಾವು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಬಳಸೋದ್ರಿಂದ ಇದರದ್ದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಸಂಕ್ಷಿಪ್ತವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಈ ಒಂದು ಮೇವು ಹಾಗೂ ಒಣಹುಲ್ಲಿನಲ್ಲಿ ಬರಬಹುದಾದಂತ ಒಂದು ಸೂಕ್ಷ್ಮಾಣು ಜೀವಿಗಳು ಮತ್ತೆ ವಿಷಕಾರಕ ವಸ್ತುಗಳು ಮತ್ತೆ ಪರಿಸರದಲ್ಲಿ ಇರ್ತಕ್ಕಂತ ಒಂದು ಕಲ್ಮಶಗಳ ಬಗ್ಗೆ. ಸಾಮಾನ್ಯವಾಗಿ ನಮ್ಮ ಮೇವು ಆಗ್ಲೇ ಹೇಳದೆ ಹಲವಾರು ವಿಧಾನದಿಂದ ಕಲ್ಮಶಗೊಳ್ಳುತ್ತೆ. ನೀರು, ಆಹಾರ ಬೇರೆ ಬೇರೆ ಮುಖಾಂತರ ಆಗುತ್ತೆ. ಮೊದಲನೇದಾಗಿ ನೀವು ಬೆಳಿಬೇಕಾದ್ರೆ ಪರೀಕ್ಷೆನ ಮಾಡಿಸ್ಕೊಳ್ಳಿ, ಮಣ್ಣಿನ ಪರೀಕ್ಷೆನ ಮಾಡಿಸ್ಕೊಂಡು ನೀರಿನ ಪರೀಕ್ಷೆನ ಮಾಡಿಸ್ಕೊಂಡು ಮೇವನ್ನ ಬೆಳೆಯಿರಿ. ನಂತರ ತದನಂತರ ಚೆನ್ನಾಗಿರುವಂತಹ ಮೇವನ್ನ ಆಹಾರವನ್ನ ಪ್ರಾಣಿಗಳಿಗೆ ನೀಡಿ ಉತ್ತಮವಾಗಿರುವಂತಹ ಹಾಲು ಮತ್ತೆ ಇತರ ಉತ್ಪನ್ನಗಳನ್ನ ಪಡೆದು ನಮ್ಮ ಸಾರ್ವಜನಿಕ ಆರೋಗ್ಯನ ಕಾಪಾಡ್ಕೋಬಹುದು. ನಾವು ಟೆಸ್ಟ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳೇಬೇಕಾಗತ್ತೆ. ನಮ್ಮ ಮಣ್ಣು ಅಥವಾ ನೀರು ಇದೆ ಅಂದ್ರೆ ಟೆಸ್ಟ್ ಮಾಡಿಸ್ಕೊಂಡೆ ನಾವು ಮುಂದುವರಿಯೋದು ಬಹಳ ಉತ್ತಮ. ಇದರಿಂದ ನಮ್ಮ ಆರೋಗ್ಯದ ಜೊತೆಗೆ ಬೇರೆ ಇತರರ ಆರೋಗ್ಯನ ಕೂಡ ನಾವು ಕಾಪಾಡಬಹುದು, ಜೊತೆಗೆ ಪರಿಸರದ ಆರೋಗ್ಯವನ್ನು ಕೂಡ ನಾವು ಕಾಪಾಡುವಂತ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ತುಂಬಾ ಧನ್ಯವಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೇ. ಇದುವರೆಗೆ ತಾವು ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು ಅಥವಾ ಒಣಹುಲ್ಲಿಗೆ ಮೇವಿಗೆ ಸೇರ್ಕೊಳ್ಬಹುದಾದ ಸೂಕ್ಷ್ಮಾಣು ಜೀವಿಗಳು, ವಿಷಕಾರಕ ವಸ್ತುಗಳು ಮತ್ತು ಪರಿಸರದಲ್ಲಿರ್ತಕ್ಕಂಥ ಕಲ್ಮಶಗಳ ಬಗ್ಗೆ ಮತ್ತೆ ಇದರಲ್ಲಿ ಪ್ರಾಣಿಗಳ ಮೇಲೆ ಯಾವ ರೀತಿಯಿಂದ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಜೊತೆಗೆ ಸಾರ್ವಜನಿಕ ಆರೋಗ್ಯ ಅಂದ್ರೆ ಆ ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಯಾವ ರೀತಿಯಿಂದ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿಬಿಟ್ಟು ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ.

ಹೊಗಟೆಯ ಕೆಳಗೆ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಸಹಸ್ರಪಾದಿ ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಕೆಳಗೆ ಒಗಟೆಯ ಒಳಗೆ ಮಣ್ಣಿನ ಕೆಳಗೆ, ಒಗಟೆಯ ಕೆಳಗೆ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಸಹಸ್ರಪಾದಿ ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಕೊಳಿಸಿ ಬೆಳೆಗೆ ನೀಡುವೆನು ಪೋಷಕ ಸಾಕು ಎನ್ನುವಷ್ಟು ಕಸವ ಕಬಳಿಸಿ, ನಿಮ್ಮ ಕಣ್ಣಿನಲ್ಲಿ ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಕೊಳಿಸಿ ಬೆಳಿಗ್ಗೆ ನೀಡುವೆನು ಪೋಷಕ ಸಾಕು ಎನ್ನುವಷ್ಟು ಕಸಮ್ಮ ಕಣ್ಣಿನಲ್ಲಿ ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಕಬಳಿಸಿ